ನಿಮ್ಮ ತೋಟದಲ್ಲಿ ಎಷ್ಟಿದ್ರೆ ಇನ್ನು ಉಳಿದಂತೆ ಹೊರಗಡೆ ಎಷ್ಟು ಇಡ್ತೀರಿ? ಹೊರಗಡೆ ಚೇಲಾವರ ಚೇಂಡಾಣೆ ಸುತ್ತಮುತ್ತ ನಾವು 250 ಪೆಟ್ಟಿಗೆ ಇಟ್ಟಿದೀವಿ. ಸುಮಾರು ಒಂದು 10 ಜಾಗದಲ್ಲಿ ಇಟ್ಟಿದೀವಿ. ಕಾಫಿ ತೋಟಗಳಲ್ಲಿ ಇವತ್ತು ಜೇನು ಪೆಟ್ಟಿಗೆಗಳನ್ನು ಇಟ್ಟರೆ ಜೇನುನೊಣ ಉಳಿಯೋದಿಲ್ಲ, ಹೋಗ್ಬಿಡ್ತವೆ ಅಥವಾ ಸಾಯ್ತವೆ ಅಂತ ಅನ್ಕೊಂಡು ಹೇಳೋದಿದೆ. ಇದಕ್ಕೆ ಪೂರ್ವಕವಾಗಿ ಅಥವಾ ಎಚ್ಚರಿಕೆಯಿಂದ ಹೇಗೆ ಕೆಲಸಗಳನ್ನ ಮಾಡ್ತೀರಿ? ಜೇನುನೊಣ ಉಳಿಬೇಕು, ಜೇನುತುಪ್ಪ ಸಿಗಬೇಕು. ಹೇಗೆ ಅಂತಂದ್ರೆ, ಮೊದಲಿನ ಕಾಲದ ತರ ಈಗ ಜೇನು ಕೃಷಿ ನಡೆಯಲ್ಲ. ಅದ್ ಹೇಗಿತ್ತು ಅಂತಂದ್ರೆ, ಕೊಡಗಿನ ಜೇನು ಅಂದ್ರೆ ಎಷ್ಟು ಪ್ರಸಿದ್ಧವಾದದ್ದು ಅಂತಂದ್ರೆ, ಆ ಕಾಲದಲ್ಲಿ ಸುಮ್ಮನೆ ಪೆಟ್ಟಿಗೆ ಇಟ್ಟರು ಅದರ ಪಾಡಿಗೆ ಜೇನು ಆಗ್ತಾ ಇತ್ತು. ಇತ್ತೀಚೆಗೆ ಅದಕ್ಕೆ ಸ್ವಲ್ಪ ಬದಲಾವಣೆಗಳಿಂದ ನಾವು ಕೆಲಸ ಮಾಡಿದ್ರೆ ಮಾತ್ರ ಜೇನು ಆಗೋದು. ಯಾಕೆಂತಂದ್ರೆ ಅಷ್ಟೊಂದು ಪರಿಸರ ನಾಶವಾಗಿದೆ, ಹೂಗಳ ನಾಶವಾಗಿದೆ, ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅದರಿಂದ ಜೇನು ಆಗೋದು ಕಮ್ಮಿ ಆಗಿದೆ. ಮತ್ತೆ 1980 ಸಮಯದಲ್ಲಿ ಟೈಸಾಕ್ ಬ್ರೂಡ್ ವೈರಸ್ ಬಂದಿರೋದ್ರಿಂದ ಜೇನು ಕೃಷಿಯಲ್ಲಿ ಆಸಕ್ತಿ ಪೂರ್ತಿ ಕಳೆದೋಯ್ತು, ಜನರಿಗೆ ಅದರಲ್ಲಿ ನಂಬಿಕೆ ಬಿಟ್ಟೋಯ್ತು. ಆದ್ರೆ ಇತ್ತೀಚೆಗೆ ನಾವು ಪುನಃ ಈ ಕೊಡಗಿಗೆ ಒಂದು ಹೆಸರು ಬರಲಿ, ಪುನಃ ಮಾಡಬಹುದು ಅನ್ನೋದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಇದನ್ನು ಪ್ರಾರಂಭ ಮಾಡಿದೀವಿ. ಕೆಲವರು 5-10 ಪೆಟ್ಟಿಗೆಗಳನ್ನು ಇಟ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರೆ. ನೀವು 40-50 ಪೆಟ್ಟಿಗೆ ನಿಮ್ ತೋಟದಲ್ಲಿ ಇಟ್ಕೊಂಡಿದ್ರಿ, ಇನ್ನು 100-200 ಪೆಟ್ಟಿಗೆಗಳನ್ನು ಹೊರಗಡೆ ತೋಟಗಳಲ್ಲಿ ಇಟ್ಟಿದ್ದೀರಿ, ಹೇಗೆ ನಿರ್ವಹಿಸ್ತಾ ಇದ್ದೀರಿ? ಅದನ್ನು ನಿರ್ವಹಿಸಲು ಇರುವ ಮಾಹಿತಿ ಕಮ್ಮಿ ಇದೆ. ಸರ್ಕಾರದ ವತಿಯಿಂದನೇ ಆಗ್ಲಿ, ಸೈಂಟಿಫಿಕ್ ಬಾಡಿಯಿಂದನೇ ಆಗ್ಲಿ, ಅದನ್ನು ಹೇಗೆ ನಿರ್ವಹಿಸಬೇಕು, ಹೇಗೆ ಮಾಡಬೇಕು ಅನ್ನುವಂತ ಇನ್ಫಾರ್ಮೇಶನ್ ಇರಲಿ ಕಮ್ಮಿ ಇರೋದ್ರಿಂದ ಜನರಿಗೆ ಇದನ್ನು ಮಾಡಕ್ಕೆ ಅಸಾಧ್ಯವಾಗ್ತಾ ಇದೆ ಇತ್ತೀಚೆಗೆ. ಅದರದ್ದು ಬಗ್ಗೆ ಟ್ರೈನಿಂಗು, ಅದು ಹೇಗೆ ಮಾಡಬೇಕು ಅನ್ನೋದು ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಎಲ್ರಿಗೂ ಮಾಡಬಹುದು. ಕಾಡು ಪ್ರದೇಶಗಳಲ್ಲಿ ಡೆಫಿನೆಟ್ಲಿ ಜಾಸ್ತಿ ಮಾಡಬಹುದು. ಬಯಲುಸೀಮೆ ಇರುವಂತ ಸ್ವಲ್ಪ ಪ್ರದೇಶ, ಗೋಣಿಕೊಪ್ಪ ಆಗ್ಲಿ, ವಿರಾಜಪೇಟೆ ಆಗ್ಲಿ, ಆ ಕಡೆಗಳಲ್ಲಿ ಜಾಸ್ತಿ ಪೆಟ್ಟಿಗೆ ಇಟ್ಟರೆ ನಮಗೆ ತುಪ್ಪ ಸಿಗೋದಿಲ್ಲ, ಯಾಕಂದ್ರೆ ಕಾಡು ಕಮ್ಮಿ ಇರೋದು. ಒಳ್ಳೆ ಕಾಡು ಪ್ರದೇಶಗಳಲ್ಲಿ ಇರುವಂತ ಜಾಗದಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಸಿಗುತ್ತೆ. ಆದ್ರೆ ಮಳೆಗಾಲದಲ್ಲಿ ನಾವು ಅದನ್ನು ಮೈಗ್ರೇಷನ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಮಳೆಗಾಲದಲ್ಲಿ ಅಷ್ಟನ್ನು ಮೇಂಟೈನ್ ಮಾಡಕ್ಕೆ ಸಾಧ್ಯವಾಗುವುದಿಲ್ಲ. ಸೀಸನ್ ಅಲ್ಲಿ ಮಾಡಬಹುದು, ಮೇ ಬಿ ಅಕ್ಟೋಬರ್ ನವೆಂಬರ್ ಇಂದ ಪ್ರಾರಂಭಿಸಿದ್ರೆ ಮೇ ಎಂಡ್ ವರೆಗೂ ಈ ಕೃಷಿಯನ್ನು ಮಾಡಬಹುದು. ಮಳೆಗಾಲದಲ್ಲಿ ಅತಿ ಮಳೆ ಬೀಳುವ ಸಂದರ್ಭಗಳಲ್ಲಿ ಹೇಗೆ ಅದನ್ನ ನೀವು ನೋಡ್ಕೊಳ್ತೀರಿ, ಬೇರೆ ಕಡೆಗೆ ಸಾಗಿಸ್ತೀರಾ ಅಥವಾ ಇರೋ ಜಾಗದಲ್ಲಿ ಇರ್ತವ? ನಾವು ಬೇರೆ ಕಡೆಗೆ ಸಾಗಿಸ್ತೀವಿ, ಮೈಗ್ರೇಷನ್ ಆಗುತ್ತೆ, ಬಯಲುಸೀಮೆ ಕಡೆಗೆಲ್ಲ ಸಾಗಿಸ್ತೀವಿ. ಹೀಗೆ ಮೆಕ್ಕೆಜೋಳ ಮತ್ತೆ ತರಕಾರಿ ಬೆಳೆಗಳು, ತೆಂಗಿನ ತೋಟಗಳು ಮತ್ತೆ ಸೂರ್ಯಕಾಂತಿ ಇಂಥ ಪ್ರದೇಶಗಳಿಗೆ ಸಾಗಿಸ್ತೀವಿ. ನಾವು ಹನಿಡೆಬ್ಬಿ ಫಾರ್ಮ್ಸ್ ಜೊತೆ ನಾವು ಸೇರಿರೋದ್ರಿಂದ, ಅವರು ಆಲ್ ಓವರ್ ಇಂಡಿಯಾ ಬೀ ಕೀಪಿಂಗ್ ಮಾಡೋದ್ರಿಂದ ನಮ್ಗೆ ಈ ರೀತಿ ಮೈಗ್ರೇಷನ್ ಮಾಡೋಕೆ ಸಮಸ್ಯೆ ಇಲ್ಲ, ಅದಕ್ಕೋಸ್ಕರ ಆತರ ಮಾಡ್ತಾ ಇದೀವಿ ನಾವು. ನಿಮ್ಮ ಕಾಫಿ ತೋಟದ ನಿರ್ವಹಣೆ ಪೋಷಣೆ ಜೊತೆಗೆ ಇದನ್ನ ಕೈಗೊಂಡಿರೋದು ಏನನ್ಸುತ್ತೆ ನಿಮಗೆ? ತುಂಬಾ ಒಂದು ಒಳ್ಳೆ ಹವ್ಯಾಸ ಇದು, ಮಾಡಬಹುದು. ಮಾಡೋದ್ರಿಂದ ನಮ್ಗೆ ಒಳ್ಳೆ ಉತ್ತಮವಾದ ಜೇನು ಸಿಗುತ್ತೆ, ಮತ್ತೆ ಒಂದಷ್ಟು ಇಳುವರಿ ಜಾಸ್ತಿ ಆಗ್ಬೋದು ಅನ್ನೋಂತ ಒಂದು ಇದಕ್ಕೋಸ್ಕರ ಎಲ್ಲರೂ ಮಾಡಲೇಬೇಕು. ಯಾಕಂದ್ರೆ ನಾವು ಇಂತಹ ಒಂದು ಪ್ರದೇಶದಲ್ಲಿ ಇದ್ದ ನಂತರ ನಾವು ನಮ್ಮದೇ ಆದ ಒಳ್ಳೆ ಜೇನನ್ನು ಸವಿಬೇಕು. ಎಲ್ಲಾ ಪ್ಲಾಂಟರ್ಸ್ಗಳು ಆಗ್ಲಿ, ಎಲ್ಲಾ ಕೃಷಿಕರೇ ಆಗ್ಲಿ, ಅಟ್ ಲೀಸ್ಟ್ ಒಂದು 5-10 ಪೆಟ್ಟಿಗೆ ಇಟ್ಟುಕೊಂಡ್ರೆ ಅವ್ರು ಹೊರಗಡೆಯಿಂದ ಕೊಂಡ್ಕೊಳ್ಳೋಂತ ಇದು ಇರಬಾರ್ದು. ತಮ್ಮ ಬೆಳೆಗಳ ಪರಾಗಸ್ಪರ್ಶದಿಂದ ಸ್ವಲ್ಪ ಹೆಚ್ಚು ಆಗ್ಬಹುದಂತ ಒಂದು ಇದರಿಂದ ಕೃಷಿಕರೆಲ್ಲರೂ ಮಾಡಲೇಬೇಕು. ಈಗ 4-5 ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಲ್ಲ, ಹೇಗೆ ನಿಮ್ಮ ತೋಟದಲ್ಲಿ ಇಳುವರಿ ಸುಧಾರಣೆ ಆಗಿರೋದು? ಕಾಫಿ ಬೆಳೆಯಲ್ಲಿ ಜೇನು ಸಾಕಿರೋದ್ರಿಂದ ನಮಗೆ ಹೆಚ್ಚಿಗೆ ಇಳುವರಿ ಆಗಿದೆ ಅಂತ ಅನ್ನೋದು ಹೇಳಕ್ ಬರೋದು ಬಹಳ ಕಷ್ಟ. ಯಾಕೆಂತಂದ್ರೆ ಅದು ವಾರ್ಷಿಕ ಬೆಳೆ, ಸುಮಾರು ಕಾರಣಾಂತರಗಳಿಂದ ಕಾಫಿ ಇಳುವರಿ ಕಮ್ಮಿ ಆಗುತ್ತೆ. ಬರೀ ಪರಾಗಸ್ಪರ್ಶದಿಂದ ಅದು ಜಾಸ್ತಿ ಆಗ್ಬಿಟ್ಟಿದ್ದೆ, ತದನಂತರ ಮಳೆ ಜಾಸ್ತಿ ಬಂತು ಅಥವಾ ಬೇರೆ ಕಾರಣಗಳಿಂದ ಕಾಫಿ ಇಳುವರಿ ಕಮ್ಮಿ ಆಗ್ಬೋದು, ಅದನ್ನ ಕಣ್ಣಿಗೆ ಕಾಣಕ್ ಸಿಗೋದಿಲ್ಲ. ಆದ್ರೂ ನಮ್ಮಲ್ಲಿ ತೆಂಗಿನ ಮರಗಳು ಇರೋದ್ರಿಂದ ಒಂದು 10-25 ಅದರಲ್ಲಿ ಒಳ್ಳೆ ಇಳುವರಿ ಬರ್ತಾ ಇದೆ, ಹೆಚ್ಚಾಗಿದೆ. ಸ್ವಲ್ಪ ಕೆಲಸನೂ ಮಾಡ್ತೀವಿ, ಡೆಫಿನೆಟ್ಲಿ ಜೇನು ಕೃಷಿಯಿಂದ ಇಳುವರಿ ಖಂಡಿತ ಜಾಸ್ತಿ ಆಗಿದೆ. ಮತ್ತೆ ನಮ್ಮ ಸಂಸ್ಥೆಯದವರು ಬೇರೆ ಕಡೆಗಳಲ್ಲೆಲ್ಲ ಮಾಡೋದ್ರಿಂದ ಸೂರ್ಯಕಾಂತಿ ಆಗ್ಲಿ, ತರಕಾರಿ ಬೆಳೆಗಳಾಗ್ಲಿ, ತೆಂಗಿನ ಬೆಳೆ ಆಗ್ಲಿ, ಮೆಕ್ಕೆಜೋಳ ಆಗ್ಲಿ, ಎಳ್ಳು ಇಂಥದ್ರಲ್ಲೆಲ್ಲ ಬಹಳ ಇಳುವರಿ ಜಾಸ್ತಿ ಪಡಿತಾ ಇದ್ದಾರೆ ರೈತರು. ಸೂರ್ಯಕಾಂತಿಯಲ್ಲಿ ಅಂತೂ ಬಹಳ ಜಾಸ್ತಿ ಇಳುವರಿ ಬರ್ತಾ ಇದೆ. ಡೆಫಿನೆಟ್ಲಿ ಜೇನು ಕೃಷಿಯಿಂದ ಪರಾಗಸ್ಪರ್ಶ ಆಗೋದ್ರಿಂದ ಇಳುವರಿ ಜಾಸ್ತಿ ಆಗೇ ಆಗುತ್ತೆ. ಕಾಫಿನಲ್ಲಿ ಒಂದು 5-10% ಏನೋ ಆಗ್ಬೋದು, ಅಟ್ಲೀಸ್ಟ್ ಒಳ್ಳೆ ಜೇನನ್ನು ಸವಿಯಲು ನಾವು ಮಾಡಲೇಬೇಕು. ಜೇನು ಪೆಟ್ಟಿಗೆಗಳಲ್ಲಿ ಜೇನು ನೊಣಗಳನ್ನ ನೀವು ತುಂಬೋದು, ಅವುಗಳನ್ನ ಕಾಪಾಡೋದು, ಏನಾದ್ರೂ ವ್ಯತ್ಯಾಸ ಆದ್ರೆ ಅದ್ ನೋಡ್ಕೊಳ್ಳೋದು, ತುಪ್ಪ ತೆಗೆಯೋದು, ಇದನ್ನೆಲ್ಲ ಕಲ್ತ್ಕೊಂಡಿದ್ರೆ ಅಥವಾ ನಿಮ್ದೇ ಆದ ಒಂದು ತರಬೇತಿಗೊಂಡಿರುವ ಜನ ಇದಾರೆ, ಹೇಗೆ? ಎಲ್ಲಾನ ನಾವು ಕಲ್ತ್ಕೊಂಡಿದ್ದೀವಿ, ನಾನೇ ಮಾಡ್ತೀನಿ. ಮತ್ತೆ ಜೊತೆಗೆ ನಮ್ಮಲ್ಲಿ ತೋಟದಲ್ಲಿ ಯಾವ ಹುಡುಗರು ಇದ್ದಾರೆ ಅವ್ರಿಗೂ ಸುಮಾರು ಜನರಿಗೆ ಕಲ್ಸಿಕೊಟ್ಟಿದ್ದೀನಿ. ಅವ್ರು ಇವಾಗ ಪಕ್ಕದಲ್ಲಿರೋ ತೋಟಗಳಲ್ಲಿ ಯಾರು ಪೆಟ್ಟಿಗೆ ಇಟ್ಟಿದ್ದಾರೆ, ಫೋನ್ ಮಾಡಿದ್ರೆ ನಾವು ಹುಡುಗರನ್ನ ಕಳ್ಸಿಕೊಡ್ತೀವಿ ಅವರಿಗೆ ಅದನ್ನ ನಿರ್ವಹಣೆ ಮಾಡಲು ಅಥವಾ ಪೆಟ್ಟಿಗೆಗೆ ಸೇರಿಸಲು ಅಥವಾ ಜೇನು ಕುಯ್ದು ಕೊಡಲು ಇಂತಹ ಸರ್ವಿಸಸ್ ಅನ್ನೆಲ್ಲ ನಾವು ಪೂರ್ತಿ ಕೊಡ್ತಾ ಇದೀವಿ. ಬಹಳ ಮುಖ್ಯವಾಗಿ ಏನ್ ಸಮಸ್ಯೆಗಳನ್ನ ನೀವು ಕಾಣ್ತಾ ಇದ್ರಿ? ಕೆಲವೊಂದ್ ಕಡೆಗೆ ಹೇಳ್ತಾರೆ ಕಣಜುದ್ದು ಹೆಗ್ಗಣಜುದ್ದು ತೊಂದರೆ, ಆಮೇಲೆ ಇನ್ನು ಬೇರೆ ಬೇರೆ ಸಮಸ್ಯೆಗಳಿಂದ ಜೇನುಗಳು ಉಳಿತಾ ಇಲ್ಲ, ಸಮಸ್ಯೆಗಳನ್ನ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದಿದೆ. ನೀವು ಕಂಡಿರುವ ತೊಂದರೆಗಳು? ಆ ರೀತಿ ತೊಂದರೆಗಳೇನ್ ಕಾಣೋದಿಲ್ಲ. ಹೇಗೆ ತೊಂದರೆ ಅಂತಂದ್ರೆ, ಒಂದ್ 10-20 ವರ್ಷ ಮುಂಚೆ ಕಾಡು ಜಾಸ್ತಿ ಇದ್ದಿದ್ದರಿಂದ ಜೇನು ಕುಟುಂಬಗಳು ದೊಡ್ಡದಾಗಿರ್ತಿದ್ವು. ದೊಡ್ಡದಾಗಿದ್ದಾಗ ಅವರಿಗೆ ಯಾವ ಸಮಸ್ಯೆನೂ ಬರೋದಿಲ್ಲ ಜಾಸ್ತಿ, ಯಾಕೆಂದ್ರೆ ಅವ್ರ ಶತ್ರುಗಳನ್ನ ಅವರೇ ನಿಭಾಯಿಸ್ಕೊಳ್ತಾ ಇದ್ರು. ಎಲ್ಲ ನ್ಯಾಚುರಲ್ ಪ್ರಿಡೇಟರ್ಸ್ ಇವ್ರದ್ದು, ಕಣಜಾನೆ ಆಗ್ಲಿ, ಇರುವೆನೆ ಆಗ್ಲಿ, ಬೇರೆ ಏನಾದ್ರೂ ಆಗ್ಲಿ, ಒಳ್ಳೆ ಆಹಾರ ಸಿಕ್ಕಿದಾಗ ಅವರು ಬಲಿಷ್ಠವಾಗಿರ್ತಿದ್ದು. ಅದರಿಂದ ಅವ್ರ ಎಲ್ಲ ಶತ್ರುಗಳನ್ನ ಅವರೇ ನಿಭಾಯಿಸ್ಕೊಳ್ತಾ ಇದ್ರು. ಇತ್ತೀಚಿನ ಕಾಲದಲ್ಲಿ ಹೂ ಮರಗಳು ಕಮ್ಮಿ ಆಗಿರೋದ್ರಿಂದ ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್ ಅಂತ ಅದು ಒಂದು ಗ್ಲೋಬಲ್ ಫಿನಾಮಿನ. ಕುಟುಂಬಗಳು ಕ್ಷೀಣಗೊಂಡಿವೆ, ಸಣ್ಣದಾಗಿರೋದ್ರಿಂದ ಅವರಿಗೆ ಶತ್ರುಗಳನ್ನು ನಿಭಾಯಿಸಲು ಶಕ್ತಿನೂ ಕಮ್ಮಿ ಆಗಿದೆ, ಮತ್ತೆ ಮನುಷ್ಯರಿಗೆ ಜೇನುತುಪ್ಪ ಸಿಗೋದೂ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಜನರಿಗೆ ಇದರಲ್ಲಿ ನಂಬಿಕೆ ಕಳೆದೋಗಿದೆ. ಆದ್ರೆ ನಾವು ಸ್ವಲ್ಪ ಟ್ರೈನಿಂಗ್ ತಗೊಂಡು ಆ ಕುಟುಂಬಗಳನ್ನು ಹೇಗೆ ಬಲಿಷ್ಠವಾಗಿ ಇಟ್ಕೊಳ್ಳಬಹುದು ಅನ್ನೋದ್ ನಾವು ಕಲ್ತ್ಕೊಂಡು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಜೇನು ಸವಿಬಹುದು, ಜೇನು ಕೃಷಿ ಮಾಡಬಹುದು, ತೊಂದರೆ ಏನಿಲ್ಲ. ನೀವು ಜೇನುತುಪ್ಪವನ್ನು ಉಪಯೋಗಿಸಿಕೊಂಡು ಮಾರಾಟ ಮಾಡ್ತೀರಿ, ವರ್ಷವಿಡೀ ನಿಮಗೆ ಬಳಕೆಗೆ ಸಿಗುತ್ತೆ, ಹಾಗೆ ಅಲ್ಪ ಸ್ವಲ್ಪನಾದ್ರೂ ಕೈಗುಳಿತತೆ ಅಥವಾ ತಕ್ಕಷ್ಟಾದ್ರೂ ದುಡ್ಡನ್ನ ಕಾಣಬಹುದು? ಡೆಫಿನೆಟ್ಲಿ ಕಾಣಬಹುದು. ಹೇಗಿದೆ ಬೆಲೆ? ಅದೇ ಒಂದ್ ಕೆಜಿಗೆ ನಾವು ಆಲ್ಮೋಸ್ಟ್ ಕಳೆದ ವರ್ಷ 1400 ರೂಪಾಯಿಗೆ ಮಾರಾಟ ಮಾಡಿದೀವಿ. ಬಾಟಲ್ ಮಾಡಿ ಪ್ಯಾಸ್ಚರೈಸ್ ಮಾಡಿ ತುಂಬಿಸಿದ ನಂತರ ನಾವು 1400 ರೂಪಾಯಿಗೆ ಒಂದ್ ಕೆಜಿ ಕೊಡಗಿನ ಜೇನನ್ನು ನಾವು ಮಾರಾಟ ಮಾಡಿದೀವಿ. ತೇನ್ ಚಂಗಾದಿ ಅಂತ ಅಂದ್ಬಿಟ್ಟು ನಮ್ದೊಂದು ಗ್ರೂಪ್ ಇದೆ, ತೇನ್ ಚಂಗಾದಿಯ ಗ್ರೂಪ್ ವತಿಯಿಂದ ನಾವು ಈ ರೀತಿ ಜೇನನ್ನು ಮಾರಾಟ ಮಾಡ್ತಾ ಇದ್ದೀವಿ. 300-400 ರೂಪಾಯಿಗೆ ಸಿಗುತ್ತೆ ಜೇನು ಕೊಡಗಿನಲ್ಲಿ, ಇವರು ಇಷ್ಟೊಂದು ದುಬಾರಿ ಹೇಳ್ತಾರಲ್ಲ ಅಂತ ಅನ್ಕೊಂಡು ನಮ್ಮ ರೇಡಿಯೋ ಕೇಳುಗರು ಪ್ರತಿಕ್ರಿಯಿಸಬಹುದು ತಕ್ಷಣ, ಓ ಏನ್ ಇಷ್ಟೊಂದು ದುಬಾರಿ ಅಂತ ಹೇಳ್ಬೋದು, ಏನಂತೀರಿ? ಜೇನು ಬಹಳಷ್ಟು ಬೇರೆ ಬೇರೆ ಬೆಲೆಗಳಲ್ಲಿ ಸಿಗುತ್ತೆ, ಆದ್ರೆ ಯಾವ್ದು ಉತ್ತಮ ಅನ್ನೋದು ನಾವು ಮಾರಾಟ ಮಾಡುವಾಗ ಜನರಿಗೆ ನಂಬಿಕೆ ಕೊಡಿಸ್ಬೇಕು. ನಾವು ಯಾಕೆ ಇಷ್ಟೊಂದು ಬೆಲೆಗೆ ಮಾರಾಟ ಮಾಡ್ತಾ ಇದೀವಿ, ಇದರಲ್ಲಿ ಏನದು ವಿಶೇಷತೆ? ಮತ್ತೆ ನಮ್ಮ ಕೊಡಗಿನ ಜೇನಲ್ಲಿ ಹೇಗೆ ಅಂತಂದ್ರೆ, ಪ್ರತಿಯೊಂದು ಪೆಟ್ಟಿಗೆಗಳಲ್ಲೂ ಪ್ರತಿಯೊಂದು ಸಾರಿ ನಾವು ಕುಯ್ದಾಗ್ಲೂ ಸವಿಯ ಟೇಸ್ಟ್ ಅಲ್ಲಿ ಒಂದು ವಿಶೇಷತೆ ಇದೆ. ಬೇರೆ ಬೇರೆ ತರ ಟೇಸ್ಟ್ ಬರುತ್ತೆ, ಬೇರೆ ಬೇರೆ ತರದ್ದು ಗಮನ ಇರುತ್ತೆ. ಅದು ನಮ್ದು ವಿಶೇಷತೆ ಕೊಡಗಿನ ಜೇನಿಂದು. ಅದು ಸಿಗ್ಬೇಕು. ಸಾಧಾರಣ ಮಾರ್ಕೆಟ್ ಇಂದ ನಾವು ಕೊಂಡ್ಕೊಳ್ಳೋ ಜೇನು ಸುಮಾರಿಗೆ ಒಂದೇ ತರ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಜೇನನ್ನು ಈ ರೀತಿ ನಾವು ಮಾರಾಟ ಮಾಡ್ತಾ ಇದೀವಿ. ಜನರಿಗೆ ಬಂದು ನೋಡಬಹುದು ಅಥವಾ ನಾವು ಕುಯ್ತಾ ಇದ್ದಾಗ್ಲೇನೆ ಅಲ್ಲಿಂದಾನೆ ಕೊಂಡ್ಕೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಫಿಲ್ಟರ್ ಮಾಡೋದು ಮತ್ತೆ ಕಾಯಿಸೋದಕ್ಕಿಂತ ಮುಂಚೆನೆ ರಾಹನಿ ಬೇಕು ಅಂತಂದ್ರು ಅವ್ರು ಬಂದು ಕೊಂಡ್ಕೊಂಡು ಹೋಗ್ಬೋದು. ಜೇನುತುಪ್ಪ ಪ್ರತ್ಯೇಕ ಮಾಡ್ಲಿಕ್ಕೆ ಹಾಗೆ ಅದನ್ನ ಶೇಖರಣೆ ಮಾಡ್ಲಿಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಆತರದ ಏನ್ ಮಾಡಿಲ್ಲ ಇಲ್ಲಿ ಕೊಡಗಲ್ಲಿ, ಯಾಕಂದ್ರೆ ನಾನು ಕುಯ್ತಾರ ಜೇನನ್ನು ನಾವು ಬರೀ ಬಟ್ಟೆನಲ್ಲಿ ಸೋರಿಸಿ ರಾಹನಿ ಅಂತಾನೆ ನಾವು ಮಾರಾಟ ಮಾಡ್ತಾ ಇದೀವಿ. ಬೆಂಗಳೂರಿಗೆ ಹೋಗಿ ಹನಿಡೇ ಬೀ ಫಾರ್ಮ್ಸ್ ವತಿಯಲ್ಲಿ ಬಾಟ್ಲಿಂಗ್ ಆಗಿ ಬಂದ್ರೆ ಅವರಲ್ಲಿ ಅದನ್ನು ಪ್ಯಾಸ್ಚರೈಸ್ ಮಾಡ್ತಾರೆ. ಪ್ಯಾಸ್ಚರೈಸ್ ಮಾಡೋದು ಅಂತಂದ್ರೆ ಒಂದು ಡಬಲ್ ಬಾಯ್ಲರ್ ಅಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ವರ್ಗೂ ಒಂದ್ 10-20 ನಿಮಿಷದವರೆಗೂ ಕಾಯಿಸಿ ಮತ್ತೆ ತುಂಬಿಸಿ ಬಾಟಲ್ ಮಾಡಿ ಮಾರಾಟ ಮಾಡ್ತಾರೆ. ಯಾಕೆ ಅಂತಂದ್ರೆ ಜೇನಲ್ಲಿ ಸ್ವಲ್ಪ ಆದ್ರೂ ಉಷ್ಣಾಂಶತೆ ಇದ್ರೆ ಸ್ವಲ್ಪ ಸಮಯ ಮಡಗಿದಾಗ ಸ್ವಲ್ಪ ಕಹಿ ಬರ್ಬೋದು ಅನ್ನೋಂತ ಇದಕ್ಕೋಸ್ಕರ ಪ್ಯಾಸ್ಚರೈಸ್ ಮಾಡ್ತಾರೆ. ಮತ್ತೆ ಸಾಧಾರಣವಾಗಿ ಕೊಡಗಿನಲ್ಲಿ ನಾವು ಬೇಗನೆ ಅದನ್ನ ಸೇವನೆ ಮಾಡೋದ್ರಿಂದ ಅಥವಾ ಏರ್ ಟೈಟ್ ಬಾಟಲ್ ಅಲ್ಲಿ ಇಡೋದ್ರಿಂದ ಆ ರೀತಿ ಏನ್ ಮಾಡ್ಬೇಕು ಅನ್ನೋಂಥದ್ದು ಏನು ಅನಿಸ್ತಾ ಇಲ್ಲ ನಮ್ಗೆ. ಇಲ್ಲಿ ನಾವು ಈ ವರ್ಷ ಪ್ರಾಬಬ್ಲಿ ಗೋಣಿಕಪಾತ್ರ ಕೈಕೇರಿಯಲ್ಲಿ ನಮ್ದೇ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡ್ತೀವಿ. ಅದು ಮಾಡಿದ ನಂತರ ಬಾಟ್ಲಿಂಗು ಮತ್ತೆ ಪಾಶ್ಚರೈಸಿಂಗ್ ಯೂನಿಟ್ ಒಂದು ಸಣ್ಣ ಬಿ ಮ್ಯೂಸಿಯಂ ತರ ಅಲ್ಲೇ ಓಪನ್ ಮಾಡ್ತಾ ಇದೀವಿ ನಾವು. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕೊಡಗಿನಲ್ಲಿ ಸಕ್ಕರೆ ಪಾಕ ಕೊಡ್ಲೇಬೇಕು ಅನ್ನೋ ತರ ಮಾತಾಡೋದಿದೆ. ಕೆಲವಾರು ಜನ ಇಲ್ಲೆಲ್ಲ ನಾವೇನ್ ಕೊಡೋದಿಲ್ಲ, ತುಪ್ಪನ ಉಳಿಸ್ಬಿಡ್ತೀವಿ ಮಳೆಗಾಲ ತನಕ, ಅದು ಬಳಸ್ಕೊಂಡು ನಂತರ ಉತ್ಪಾದನೆ ಶುರು ಮಾಡಿಕೊಂಡು ನಮಗೆ ಒಳ್ಳೆ ತುಪ್ಪ ನೀಡುತ್ತಂತೆ ಹೇಳೋದಿದೆ, ನೀವೇನ್ ಮಾಡ್ತೀರಿ? ಮಳೆಗಾಲದಲ್ಲಿ ಸಕ್ಕರೆ ಪಾಕ ಕೊಡಬೇಕಾಗುತ್ತೆ ಒಂದೊಂದ್ಸಾರಿ. ಅದು ಹೇಗೆ ಅಂತಂದ್ರೆ, ನಾವು ಕೊನೆ ಇಳುವರಿಯನ್ನು ಕುಯ್ಯದೆ ಬಿಟ್ರೆ ಜೇನೊಳಕ್ಕೆ ಸ್ಟಾಕ್ ಇರುತ್ತೆ. ಸ್ಟಾಕ್ ಇರೋದ್ರಿಂದ ಅವರಿಗೆ ಸಕ್ಕರೆ ಪಾಕ ಕೊಡೋ ಅವಶ್ಯಕತೆ ಒಂದೊಂದ್ಸತಿ ಬರೋದಿಲ್ಲ. ಆದ್ರೂ ಮುಂಗಾರು ಮಧ್ಯಮ ಮಳೆಯಲ್ಲಿ ಅವರಿಗೆ ಸ್ಟಾಕ್ ಉಳಿದಿರುತ್ತೆ, ನಡೀತದೆ. ಸುಮಾರಾಗಿ ಅಂತಿಮ ಮಳೆಗಾಲದಲ್ಲಿ ಪ್ರತ್ಯೇಕ ಪರಿಸರದಲ್ಲಿ ಎಲ್ಲಾನು ನೆನೆದೋಗಿ ಶೇಖರಣೆ ಮಾಡಿರೋಂತ ಸ್ಟಾಕ್ನು ಖಾಲಿ ಆಗಿರೋದ್ರಿಂದ ಆ ಟೈಮಲ್ಲಿ ಅಭಾವ ಕಾಲ ಇರೋದ್ರಿಂದ ಸಕ್ಕರೆ ಪಾಕ ಒಂದೊಂದ್ಸತಿ ಕೊಡಲು ಅನಿವಾರ್ಯವಾಗುತ್ತದೆ. ಸಕ್ಕರೆ ಪಾಕ ನಾವು ಕೊಡ್ಲಿಲ್ಲ ಅಂತಂದ್ರೆ ಜೇನು ಕುಟುಂಬ ಉಳಿಯೋದು ಕಷ್ಟ.

ಜಿಲ್ಲೆನ ನಾಕನಾಡ ಅರಮನೆ ವ್ಯಾಪ್ತಿಯಲ್ಲಿ ಕಾಪಾಳರ 32 ಮನೆಗೆ ಇದ್ದು ಸುಮಾರು 150ಕ್ಕಿಂತ ಜಾಸ್ತಿ ಜನಗಳು ಅವು ವಾಸ ಮಾಡುವ ಜಾಗಲಿ ನ್ಯಾಯಬೆಲೆ ಅಂಗಡಿ ಶುರು ಮಾಡಿ ಪಡಿತರ ಹಂಚಿಕೆ ಮಾಡಿಕೆ ಕ್ರಮ ತಗೊಳ್ಳಕೂತ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಕೆ ಜಯಪ್ರಕಾಶ್ ಹೆಗಡೆಯವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದಳು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಪಡೆಯಲ್ಲಿ ಇಂದು ಗಂಗಾ ಕಲ್ಯಾಣ ಯೋಜನೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನ ಹಾಗೆ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವು ಮಾತಾಡಿದವು. ಮೂಲಭೂತ ಸೌಕರ್ಯಗಳನ್ನು ಒದಗಿಸಕೂ ತೇಳುವ ಜನಾಂಗದ ಮುಖ್ಯಸ್ಥರ ಬೇಡಿಕೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಭವರ್ ಸಿಂಗ್ ಮೀನಾವು ಕ್ರಮ ತಗೊಳ್ಳಲಾದ ಅಂತ ಹೇಳಿದವು. ಈ ಸಂದರ್ಭ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಮಹಾದೇವಿ, ಸೆಸ್ಕ್ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ವಿನಯ್ ಕುಮಾರ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಎನ್ ಮಂಜುನಾಥ್, ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಡಾ ಯತೀಶ್ ಉಲ್ಲಾಳ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಕುಶಾಲನಗರ 220/11 ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಭುವನಗಿರಿ ಫೀಡರ್ಲಿ ರಿಪೇರಿ ಕೆಲಸ ಮಾಡಿಕೊಂಡಿರುವುದರಿಂದ ಏಪ್ರಿಲ್ 7 ನಾಳೆ ಬೆಳಗ್ಗೆ 10 ಸಾಯಂಕಾಲ 5 ಮುಟ್ಟ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಭುವನಗಿರಿ, ಎಡವನಾಡು, ಹುದುಗೂರು, ಸೀಗೆ ಹೊಸೂರು ಹತ್ತಿರದ ಊರುಗಳಲ್ಲಿ ವಿದ್ಯುತ್ ಇರ್ದುಲೇತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಅರಣ್ಯ ಹಾಗೂ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಉಮೇಶ್ ವಿ ಕತ್ತಿಯವು ಇದೇ 8 ತೇಳ್ರೆ ನಾಡ್ದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದು ಮಾನವ ವನ್ಯಜೀವಿ ಸಂಘರ್ಷದ ಪ್ರದೇಶಗಳಿಗೆ ಜನಪ್ರತಿನಿಧಿಗ ಮತ್ತೆ ಅಧಿಕಾರಿಗಳೊಟ್ಟಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮತ್ತೆ ಸಭೆ ನಡೆಸುವೆ. ಕರ್ನಾಟಕ ಹಕ್ಕಿ ಹಬ್ಬ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ಅಂತ ಸಚಿವರ ಆಪ್ತ ಕಾರ್ಯದರ್ಶಿಯವು ತಿಳಿಸಿದಳು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಕೆ ಜಯಪ್ರಕಾಶ್ ಹೆಗಡೆ ಮತ್ತೆ ಸದಸ್ಯರು ನಾಳೆ ಬೆಳಗ್ಗೆ ಕದನೂರು ಪಂಚಾಯತ್, ಅರಮೇರಿ ಕಳಂಚೇರಿ ಮಠ, ಪಂಚಮಸಾಲಿ, ಮಲೆಗೌಡ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಕುರಿತಂತೆ ಸ್ಥಳ ಪರಿಶೀಲನೆ ಮಾಡುವೆ ಅಂತ ಅಧ್ಯಕ್ಷರ ಆಪ್ತ ಸಹಾಯಕರು ತಿಳಿಸಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆನ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಹೊಸದಾಗಿ ರಚನೆಯಾದ ಕುಶಾಲನಗರ ತಾಲೂಕು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆನ ಹೊಸ ಅಧ್ಯಕ್ಷರಾಗಿ ಉದ್ಯಮಿ ಎಂಕೆ ದಿನೇಶ್, ಉಪಾಧ್ಯಕ್ಷರಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೆಎಸ್ ಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆವಿ ಸುರೇಶ್ ಸೇರಿದಂತೆ ಶಿಕ್ಷಕರು ಎಸ್ಡಿಎಂಸಿನವು ಅಧಿಕಾರ ಸ್ವೀಕಾರ ಮಾಡಿದವು. ಮತ್ತೆ ಮಾತನಾಡಿದ ಸಂಸ್ಥೆನ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ, ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳವಳಿ ಮಾನವ ನಿರ್ಮಾಣದ ಒಂದು ಮಹತ್ವದ ಶಿಕ್ಷಣ ನೀಡಿದರೊಟ್ಟಿಗೆ ವಿದ್ಯಾರ್ಥಿಗ ಮತ್ತೆ ಯುವ ಜನಾಂಗದವು ಶಿಸ್ತು ಸಂಯಮ ಕಲಿಕೆನೊಟ್ಟಿಗೆ ಒಳ್ಳೆ ನಾಗರಿಕರಕ್ಕೆ ಸಹಕಾರಿಯಾದೆ ಅಂತ ಹೇಳಿದವು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆವಿ ಸುರೇಶ್ ಅವರು ಮಾತಾಡಿ ಈ ಸಂಸ್ಥೆ ವಿದ್ಯಾರ್ಥಿಗಳಲ್ಲಿ ಒಳ್ಳೆ ನಾಯಕತ್ವ, ಗುಂಪು ಕುಶಲತೆ ಮತ್ತೆ ವೈಯಕ್ತಿಕ ಹೊಣೆಗಾರಿಕೆನ ಒಂದು ಪ್ರಜ್ಞೆಯನ್ನು ಬೆಳೆಸಿಕೆ ಸಹಕಾರಿಯಾದೆ ಅಂತ ಹೇಳಿದವು. ಈ ಸಂದರ್ಭದಲ್ಲಿ ಸಂಸ್ಥೆನ ಉಪಾಧ್ಯಕ್ಷೆ ರಾಣಿ ಮಚ್ಚಯ್ಯ, ಜಿಲ್ಲಾ ಗೈಡ್ ಸಂಸ್ಥೆನ ಆಯುಕ್ತೆ ಬಿಬಿ ಸಾವಿತ್ರಿ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಕಾನೂನು ಮಾಪನಶಾಸ್ತ್ರ ಇಲಾಖೆ ವತಿಯಿಂದ ತಾತ್ಕಾಲಿಕ ಸತ್ಯಾಪನ ಮುದ್ರೆ ಶಿಬಿರ ಏಪ್ರಿಲ್ 6-30 ಮುಟ್ಟ ಗೋಣಿಕೊಪ್ಪದ ವಿನ್ಟೆಕ್ ಇನ್ಸ್ಟ್ರೂಮೆಂಟ್ ಸಿಟಿಜನ್ ಪ್ಲಾಜಾ ಬೈಪಾಸ್ ರಸ್ತೆಯಲ್ಲಿ ನಡೆದಿದೆ. ತಮ್ಮಲ್ಲಿ ಉಪಯೋಗಿಸುವ ಅಳತೆ, ತೂಕ ಮತ್ತು ತೂಕದ ಸಾಧನಗಳನ್ನ ಹಾಜರುಪಡಿಸಿ ಸತ್ಯಾಪನ ಮುದ್ರೆ ಮಾಡಿಸಿಕೊಳ್ಳಕೂತ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಿದರು. ಹಿರಿಯ ನಾಗರಿಕರ ವೇದಿಕೆನ 2020-21 ಸಾಲಿನ ಸಾಮಾನ್ಯ ಸಭೆ ವೇದಿಕೆನ ಅಧ್ಯಕ್ಷರಾದ ಕೊಂಗಂಡ ಎ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇದೇ 9:00 ಕಡಗದಾಳು ರಸ್ತೆನ ಕ್ಯಾಪಿಟಲ್ ವಿಲೇಜ್ನಲ್ಲಿ ನಡೆದಿದೆ. ಸಾಹಿತಿ ನಾಗೇಶ್ ಕಾಲೂರು, ನೇತ್ರ ತಜ್ಞರಾದ ಡಾ ಸಿಆರ್ ಪ್ರಶಾಂತ್ ಅವರನ್ನು ಸನ್ಮಾನಿಸಲಾದ ಕಾರ್ಯದರ್ಶಿ ಪಿಎಸ್ ಅರವಿಂದ ಅವರು ತಿಳಿಸಿದರು. ಕ್ರೀಡಾ, ನೃತ್ಯ, ಸಾಹಿತ್ಯ, ಕರಕುಶಲ ಸೇರಿದಂತೆ 8 ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆಯನ್ನ ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ ಮಾಡಿದ 18 ಮಕ್ಕಳಿಗೆ ಬಾಲಗೌರವ ಪ್ರಶಸ್ತಿಗೆ ಅರ್ಜಿ ಕರೆದಳು. ಮಕ್ಕ ಅಕಾಡೆಮಿನ ಬಾಲಗೌರವ ಪ್ರಶಸ್ತಿಗೆ ತಮ್ಮ ಸ್ವಯಂ ದೃಢೀಕೃತ ದಾಖಲೆಗಳೊಟ್ಟಿಗೆ ಸ್ವವಿವರ ಇರುವ ಮನವಿನೊಟ್ಟಿಗೆ ಅರ್ಜಿ ಹಾಕಿಕೆ ಇದೇ 18 ಆಖರಿ ದಿನ. ಅರ್ಜಿನ ಯೋಜನಾಧಿಕಾರಿಗ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಚಂದ್ರಿಕಾ ಲೇಔಟ್ ಹಿಂಭಾಗ ಕೆಎಚ್ಬಿ ಕಾಲೋನಿ ಲಕ್ಕಮ್ಮನಹಳ್ಳಿ ಧಾರವಾಡ ಇಲ್ಲಿಗೆ ಕಳಿಸಕತ್ತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking Adi Bhetikudi. Palace Toyota. Near Kaveri Hall. CV Shankar Road. Madikeri. Call 7022671919. ನಾಲಡಿ ಗ್ರಾಮತ್ರ ಬಟ್ಟೀರ ಒಕ್ಕಡ ಶಾರ್ತಾವು ದೇವಡ ತೆರೆ ಕಾರ್ಯಕ್ರಮ ಇದೇ ಎಟ್ಟಲಿಂಜಿ 10ನೇ ತಾರೀಕಿಗೆ ತೆರೆ ನಡಪ. ಎಟ್ಟಂಗ್ ಬೇಳಚೆ ಕೊಟ್ಟಿಪಾಡು, ಒಂಬದಂಗ್ ಚಿನಿಯಚೆ 24ಗಂಟೆಗೆ ಹತ್ತು ಪೋರಾಟ, ಕುಟ್ಟಿ ಚತ ತೆರೆ ಬೈಟ್ ಅಂದಿ ಬೊಳಕ್, ಪತ್ತಂಗ್ ನಾರಾಚೆ ಅಜ್ಜಪ್ಪ ತೆರೆ ಪಿಂಜ ವಿಷ್ಣು ಮೂರ್ತಿ ತೆರೆ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಇಂಡ ಸಂಸಾರ ಊರು ಕೇರಿಕಾರ ನೆರೆಮನೆಕಾರ ಬೆಂದು ಚಂಗಾದಿಯಲ್ಲ ಬರುನಂದು ಬಟ್ಟೀರ ಒಕ್ಕಕಾರ ಕಟ್ಟಂಡಿತು. ನಾಪೋಕ್ಲು ಕಕ್ಕುಂದ ಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವ ಇದೇ 8 ಮತ್ತು 9ರಂದು ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕಕ್ಕುಂದ ಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಕೋರಿದೆ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಭಿಲಾಷ್ ಸ್ಟೋರ್ನಲ್ಲಿ ಹೀರೋ ಬೈಸಿಕಲ್ ಖರೀದಿಸುವಾಗ ಅಪ್ ಟು 25% ಡಿಸ್ಕೌಂಟ್, ವೈಲ್ಡ್ ಕ್ರಾಫ್ಟ್ ವಿಐಪಿ ಲಗೇಜ್ ಬ್ಯಾಗ್ಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್, ಸ್ಯಾಮ್ಸಂಗ್ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, ಗ್ಯಾಸ್ ಸ್ಟೌ, ಕುಕ್ಕರ್, ಮಿಕ್ಸಿ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಸಿಂಗತೂರು ಗ್ರಾಮದ ಶಾಸ್ತಾವು ಭದ್ರಕಾಳಿ ಭಗವತಿ ಮತ್ತು ಚಾಮುಂಡೇಶ್ವರಿ ದೇವಾಲಯದ ತೆರೆ ಉತ್ಸವ ಪ್ರಯುಕ್ತ ಇಂದು ಸಂಜೆ ಚಾಮುಂಡಿಕೋಟದಲ್ಲಿ ಮೂರ್ತಿಗಳ ಕಟ್ಟುಕೋಲ, ರಾತ್ರಿ ಅನ್ನದಾನ, ನಾಳೆ ಗುರುವಾರ ತೆರೆಗಳ ಉತ್ಸವ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಸಿಂಗತೂರು ಗ್ರಾಮದ ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರು ಮತ್ತು ಕಲ್ಲಾಚಿ. ದೊಡ್ಡಬಲಿಕೋಟು ಗ್ರಾಮ ಶ್ರೀ ಕೋಟೆ ಭಗವತಿ ದೇವಸ್ಥಾನದ ವಾರ್ಷಿಕ ಉತ್ಸವದ ಪ್ರಯುಕ್ತ 7ರಂದು ಗುರುವಾರ ರಾತ್ರಿ ಅಂದಿ ಬೊಳಕು, 8ರಂದು ಶುಕ್ರವಾರ ಎತ್ತು ಪೋರಾಟ ಪಟ್ಟಣಿ, 9ರಂದು ಶನಿವಾರ ಬೊಳ್ಕಾಟ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ನಂತರ ಕಾವೇರಿ ನದಿಯಲ್ಲಿ ದೇವಿಯ ಜಳಕ, ದೇವಾಲಯದ ಸುತ್ತು ದೇವಿಯ ನೃತ್ಯ ಬಲಿ, ಆರಾಟ ಒಪ್ಪಿಸಿ ಮಹಾಪೂಜೆ ಮಂಗಳಾರತಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿ ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮಸ್ಥರು, ತಕ್ಕ ಮುಖ್ಯಸ್ಥರು ಕೇಳಿಕೊಂಡಿದ್ದಾರೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್, ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ ನ 0821-400-1606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 0821-400-1606. ಹಳ್ಳಿಗಟ್ಟು ಬೀರಂಪರೆ ಶ್ರೀ ಪಾಷಣಮೂರ್ತಿ ಕೊರಗಜ್ಜ ದೈವಸ್ಥಾನದಲ್ಲಿ ವಾರ್ಷಿಕ ದೈವ ಕೋಲ ಇದೇ ತಾರೀಕು 8ರ ಶುಕ್ರವಾರ ರಾತ್ರಿಯಿಂದ 9ರ ಶನಿವಾರ ಮಧ್ಯಾಹ್ನದವರೆಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ಬೀರಂಪರೆ ಕುಟುಂಬಸ್ಥರು ಕೋರಿದ್ದಾರೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900-27-0049. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ವಿಮಯ. ಮಡಿಕೇರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ಇಂದು ಗಂಗಾ ಕಲ್ಯಾಣ ಯೋಜನೆ ಪಿನ ಬಯತುಳು ವರ್ಗತ್ರ ಕಲ್ಯಾಣ ಕಾರ್ಯಕ್ರಮತ್ರ ಅನುಷ್ಠಾನ ಪಿನ ಪ್ರಗತಿ ಪರಿಶೀಲನೆ ಸಭೆ ಆಯೋಗತ್ರ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ ಇಂಡ ಕೊರವು ಕಾರಿಕೆಯಲ್ಲಿ ನಡೆದದ್ದು. ಕಾರ್ಯಕ್ರಮದ ತಕ್ಕ ಬರಂದಾವು ಕಕ್ಕಬೆ ಗ್ರಾಮ ಪಂಚಾಯಿತಿ ನಾಲ್ನಾಡು ಅರಮನೆ ವ್ಯಾಪ್ತಿಯಲ್ಲಿ ಸುಮಾರು 150 ಜಾಸ್ತಿ ಜನಸಂಖ್ಯೆಯಲ್ಲಿ ಕಾಪಾಳ ಜನಾಂಗತ್ರ ವಾಸ ಮಾಡಿಯಂಡುಂಡು. ಇವು ವಾಸ ಮಾಡಿಯಂಡುಳ್ಳ ಜಾಗತ್ತು ನ್ಯಾಯಬೆಲೆ ಅಂಗಡಿನ ತೊರೆದಿತ್ತು ಪಡಿತರ ಕೊಡಕೊಂಡು ಅನ್ನನೆ ಇಂಗಕ್ಕೆ ಸರ್ಕಾರತ್ರ ಮೂಲಭೂತ ಸೌಕರ್ಯತನ ಕೊಡಪಕ್ಕ ಕ್ರಮ ಅಡ್ತವನಕ್ಕೆ ಅವು ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ಕಾಪಾಳ ಜನಾಂಗತ್ರ ಪ್ರಮುಖಂಗಡಾತ್ ಪೊನ್ನಪ್ಪ ಉತಕ ಬರಂದಿತ್ತು. 60 ಎಕರೆ ಜಾಗತ್ತು ಕಾಪಾಳ ಸಮಾಜತ್ರವು ನೆಲೆ ನಿಂದಿತ್ತು. ತಾತ ಮುತ್ತ ತಂಗಡ ಪೆದತ್ತು ಭೂಮಿ ಉಂಡು ಆಚೆಂಗಿ ಮಕ್ಕಳ ಪೆದತ್ತು RTC ಆಯ್ದಿಲ್ಲ. ಇದನ್ನು ಪರಿಶೀಲನೆ ಮಾಡಿತ್ತು RTC ಮಾಡಿ ತರುಂಡು ಅವು ಮನವಿ ಮಾಡಿ ಎಂದಿತ್ತು. ಇದಂಗ ಜಿಲ್ಲಾಧಿಕಾರಿ ಡಾ BC ಸತೀಶ್ ಅವು ಭೂಮಿನ ವಂಶಾವಳಿ ಪ್ರಕಾರ RTC ಕುಟುಂಬಸ್ಥಂಗಡ ಪೆದತ್ತು ಕೂಟಿತು ಮಾರ್ಪಾಡು ಮಾಡಿದ ತಪ್ಪಾಂದು ಅವು ಉಣ್ಣುಚಿ. ಅರಣ್ಯ ಪಿನ ಆಹಾರ ನಾಗರಿಕ ಸರಬರಾಜು ಪಿನ ಗ್ರಾಹಕಂಗಡ ವ್ಯವಹಾರತ್ರ ಸಚಿವಂಗಳಾನ ಉಮೇಶ್ ವಿ ಕತ್ತಿಯವು ಏಪ್ರಿಲ್ ಒಟ್ಟಾಂಗ್ ಅಣ್ಣಕ ಮತ್ತೊಂದು ಬುಳ್ಯಾಚೆ ಕೊಡಗು ಜಿಲ್ಲೆಗೆ ಬಪ್ಪದುಂಡು. ಸಚಿವಂಗ ಒಟ್ಟಾಂಗ್ ಪೊಲಕ ಎಟ್ಟು ಗಂಟೆಗೆ ಮಾನವ ವನ್ಯಜೀವಿ ಸಂಘರ್ಷತ್ರ ಪ್ರದೇಶಕ್ಕೆ ಜನಪ್ರತಿನಿಧಿಯ ಪಿನ್ನ ಅಧಿಕಾರಿಯಡ ಕೂಡ ಕುದ್ದು ಪೋಯಿತು ಪರಿಶೀಲನೆ ನಡೆತುವ. ಅಲ್ಲಿಂಜ ಮಜ್ಜನ ದಂಡು ಗಂಟೆಗೆ ವನ್ಯಜೀವಿ ಸಂಘರ್ಷತ್ರ ಮೀದ ಸಭೆ ನಡೆದಿತ್ತು. 4 ಗಂಟೆಗೆ ನಗರತ್ರ ಕ್ರಿಸ್ಟಲ್ ಕೋಟಲ್ ನಡಪ ಒಟ್ಟನೇ ಆವೃತ್ತಿ ಕರ್ನಾಟಕ ಹಕ್ಕಿ ಹಬ್ಬ ಉದ್ಘಾಟನಾ ಕಾರ್ಯಕ್ರಮದ ಕೂಡಿಯಾಡುವ ಅಂದು ಅಂಡ ಆಪ್ತ ಕಾರ್ಯದರ್ಶಿ ಮಾಹಿತಿ ತಂದಿತ್ತು. ಕರ್ನಾಟಕ ರಾಜ್ಯ ಬಯತುಳು ವರ್ಗತ್ರ ಆಯೋಗತ್ರ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ ಪಿನ ಸದಸ್ಯಂಗ ನಾಳೆ ಪೊಲಕ 11 ಗಂಟೆಗೆ ಕದನೂರು ಪಂಚಾಯಿತಿ ಅರಮೇರಿ ಗ್ರಾಮತ್ರ ಅರಮೇರಿ ಕಳಂಚೇರಿ ಮಠ ಪಂಚಮಸಾಲಿ ಮಲೆಗೌಡ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿರ ಮೀದ ಪರಿಶೀಲನೆ ನಡೆಸುವ.